ರೈತ ಬಾಂಧವರೇ, ನಾನು ಡಾಕ್ಟರ್ ಶಾಂತಪ್ಪ ದುತ್ತುರ್ಗಾಮಿ ಅಂತ ಹೇಳಿ, ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ನಾನು ತಾಂತ್ರಿಕ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಈ ಹವಾಮಾನದ ಮುನ್ಸೂಚನೆಗೆ ಅನುಸಾರವಾಗಿ ರೈತ ಬಾಂಧವರು ಕೈಗೊಳ್ಳಬೇಕಾದ ಕೃಷಿ ಚಟುವಟಿಕೆಗಳ ಬಗ್ಗೆ ಒಂದಿಷ್ಟು ಕೃಷಿ ಸಲಹೆ ಹೇಳಲು ಇಷ್ಟಪಡ್ತೇನೆ. ರೈತ ಬಾಂಧವರೇ, ನಮ್ಗೆ ಈ ಮುಂಗಾರಿನ ಹಂಗಾಮ ಅಂದ್ರೆ ಇನ್ನೂ ಈ ಒಂದು ತಿಂಗಳ ಕೊನೆಯವರೆಗೂ ಈ ಮುಂಗಾರಿನ ಮಳೆ ನಮ್ಗೆ ಲಭ್ಯತೆ ಇರುತ್ತೆ. ಹಾಗೆ ನೋಡುವುದಾದ್ರೆ ಇಲ್ಲಿವರೆಗೂ ನಮ್ಗೆ ಮುಂಗಾರು ಮಳೆ ತುಂಬಾ ಒಳ್ಳೆ ರೀತಿಯಿಂದಾನೇ ಬಂದಿದೆ. ಅಲ್ಲಲ್ಲಿ ಸ್ವಲ್ಪ ಪ್ರಮಾಣದ ಕಡಿಮೆ ಮತ್ತು ಅತಿ ಹೆಚ್ಚಿನ ಒಂದು ಮಳೆ ಬಿಟ್ರೆ ಬೇರೆ ಒಂದು ಹೋದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ನಮ್ಗೆ ಈ ಮುಂಗಾರು ಮಳೆ ತುಂಬಾನೇ ಅನುಕೂಲ ಆಗಿದೆ ಅಂತಾನೆ ಹೇಳಬಹುದು. ಹಾಗೇನೆ ಮುಂದಿನ ಒಂದು ವಾರದಲ್ಲಿ ಯಾವ ರೀತಿ ಮಳೆ ಬರುತ್ತೋ ಬರಲ್ಲೋ ಅನ್ನೋದ್ರ ಬಗ್ಗೆ ನಾವು ಕೂಲಂಕುಷವಾಗಿ ನೋಡಿದರೆ ಮುಂದಿನ ನಮ್ಗೆ ನಾಲ್ಕೈದು ದಿವಸಗಳಲ್ಲಿ ಅಷ್ಟೊಂದೇನು ಮಳೆ ಬರುವ ಸಾಧ್ಯತೆಗಳು ಕಾಣಿಸ್ತಾ ಇಲ್ಲ. ಅಲ್ಲಲ್ಲಿ ಆಯ್ದ ಪ್ರದೇಶಗಳಲ್ಲಿ ಮಾತ್ರ ಸ್ವಲ್ಪ ಪ್ರಮಾಣದಲ್ಲಿ ನಮ್ಗೆ ಮಳೆ ಬರುವ ಸಾಧ್ಯತೆಗಳಿದ್ದಾವೆ. ಈ ಒಂದು ಮುನ್ಸೂಚನೆಯನ್ನು ಇಟ್ಟುಕೊಂಡು ತಾವು ಕೃಷಿ ಚಟುವಟಿಕೆಗಳನ್ನ ಯಾವ ರೀತಿ ಕೈಗೊಳ್ಳಬೇಕಪ್ಪ ಅಂತಂದ್ರೆ, ಆಮೇಲೆ ಇನ್ನೊಂದು ಅಂಶ ಏನು ನೋಡ್ಬೇಕಪ್ಪ ಅಂತಂದ್ರೆ, ಅಲ್ಲಲ್ಲಿ ತಮಗೆ ಸಮೂಹ ಮಾಧ್ಯಮಗಳಲ್ಲಿ ನಮ್ಗೆ ಮುಂದಿನ ಒಂದು ವಾರದಲ್ಲಿ ಮಳೆ ಬರುತ್ತೆ ಹಾಗೆ ಅಂತ ಬರ್ತಾ ಇದ್ದಾವೆ. ಅದು ನಮ್ಗೆ ಸೋಮವಾರದ ನಂತರ ಅಥವಾ ಈ ಒಂದು ರವಿವಾರದ ನಂತರ ನಮ್ಗೆ ಈ ಒಂದು ಮಳೆ ಬರುವ ಲಕ್ಷಣ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದೆ, ಅಂದ್ರೆ ಮಳೆ ಬರುವ ಸಾಧ್ಯತೆಗಳು ಗೋಚರಿಸ್ತಾ ಇದ್ದಾವೆ. ಸೊ ಅದು ನಮಗೆ ಸಾಧಾರಣದಿಂದ ಮಧ್ಯಮದವರೆಗೂ ಸಹ ಮಳೆ ಬರುವ ಲಕ್ಷಣಗಳಿದ್ದಾವೆ. ಆದ್ರೆ ಈಗಿನ ಮಟ್ಟಿಗೆ ಅಂದ್ರೆ ಎರಡು ಮೂರು ದಿವಸಗಳಲ್ಲಿ ನಮಗೆ ಅಷ್ಟೊಂದು ಮಳೆ ಬರುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಈ ಒಂದು ಅಂಶವನ್ನು ಇಟ್ಕೊಂಡು ನಾವು ಅಲ್ಲಲ್ಲಿ ಸ್ವಲ್ಪ ರೈತ ಬಾಂಧವರು ಕಸ ಅಲ್ಲ, ನಮ್ಗೆ ಜಾಸ್ತಿ ಮಳೆ ಬಂದಿರೋದ್ರಿಂದ ಬೆಳೆಗಳಲ್ಲಿ ಅಂತರ ಬೇಸಾಯ ಕ್ರಮದಿಂದಾಗಲಿ ಕೈಯಿಂದಾಗಲಿ ನಾವು ಸ್ವಚ್ಛತೆಯನ್ನ ಮಾಡ್ಬೇಕು. ಸೊ ಈ ಒಂದು ಹಂತದಲ್ಲಿ ಸುಮಾರು 45 ಅಥವಾ 50-60 ದಿವಸದ ಒಂದು ಬೆಳೆ ಇತ್ತಪ್ಪ ಅಂತಂದ್ರೆ, ಅಂತ ಒಂದು ಬೆಳೆಯಲ್ಲಿ ನಾವು ಈ ಕಸದ ಎಣ್ಣೆಯನ್ನ ಸಿಂಪರಣೆ ಮಾಡ್ಲಿಕ್ಕೆ ಶಿಫಾರಸು ಮಾಡುವುದಿಲ್ಲ. ಅದು ನಾವು ಅಂತರ ಬೇಸಾಯದಿಂದನೇ ಮಾತ್ರ ಮಾಡಬಹುದು. ಹಾಗೇನೆ ಎಲ್ಲೇನ ತಮಗೆ ಈ ಒಂದು ಮಳೆ ಕೊರತೆ ಅಥವಾ ತೇವಾಂಶದ ಕೊರತೆ ಎದ್ದು ಕಾಣ್ತಾ ಇತ್ತಪ್ಪ ಅಂತಂದ್ರೆ, ಅಂತ ಒಂದು ಬೆಳೆಗಳಲ್ಲಿ ನಾವು ಏನ್ ಮಾಡ್ಬೇಕಂತಂದ್ರೆ, ಸಾಲುಗಳ ಮಧ್ಯೆ ಕಸದ ಹೊದಿಕೆಯನ್ನ ಹಾಕೊಳ್ಬೇಕು ಮತ್ತು ನಾವು ಅವಾಗವಾಗ ಅಂತರ ಬೇಸಾಯವನ್ನ ಮಾಡ್ತಾ ಇರ್ಬೇಕು, ಅಂದ್ರೆ ಎಡೆಕುಂಟೆಗಳನ್ನ ಹೊಡಿತಾ ಇರ್ಬೇಕು ಮತ್ತು ಹೊಲನ ತಾವು ಕ್ಲೀನ್ ಆಗಿ ಇಟ್ಕೋಬೇಕು ಕಸ ಇಲ್ಲದೆ ಇರೋ ಹಾಗೆ. ಈ ರೀತಿ ಮಾಡೋದ್ರಿಂದ ನಾವು ಮಣ್ಣಿನಲ್ಲಿ ಇರುವ ತೇವಾಂಶವನ್ನ ಸಂರಕ್ಷಣೆ ಮಾಡಿ ಇಟ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗೇನೆ ನಮ್ಗೆ ಈ ಒಂದು ಬೆಳೆಗಳಲ್ಲಿ ನೋಡೋದಾದ್ರೆ, ಈಗ ಸದ್ಯಕ್ಕೆ ಭತ್ತದಲ್ಲಿ ನಮ್ಗೆ ಕಣೆ ನೊಣ ಆನೆ ಕೊಂಬು ಈ ರೀತಿ ಒಂದು ಕೀಟದ ಬಾಧೆಯನ್ನ ಕಾಣ್ತಾ ಇದ್ದೀವಿ. ಸೊ ಅದರ ಒಂದು ಹತೋಟಿಗಾಗಿ 2.5 ಮಿಲಿಲೀಟರ್ ಕಾರ್ಬೋಸ್ಟಾನ್ 25 ಎಸ್ ರೂಪದಲ್ಲಿರೋದನ್ನ, ಇಲ್ಲಪ್ಪ ಅಂತಂದ್ರೆ 1 ಮಿಲಿಲೀಟರ್ ಪಿಪ್ರೋನಿಲ್ 5 SC ರೂಪದಲ್ಲಿರುವುದನ್ನ ಪ್ರತಿ ಲೀಟರ್ನಿಗೆ ಬೆರೆಸಿ ನಾವು ಸಿಂಪರಣೆಯನ್ನ ಮಾಡ್ಬೇಕು. ಅದು ಇಲ್ಲಪ್ಪ ಅಂತಂದ್ರೆ ನಾವು 10 kg ಕಾರ್ಬೋಫ್ಯೂರಾನ್ 3G ಅಂತ ಏನ್ ಹೇಳ್ತೀವಿ ಅದನ್ನ 1 ಎಕರೆಗೆ ನಾವು ಎರಚಿ ಇದರ ಒಂದು ಕಂಟ್ರೋಲ್ ಅನ್ನ ಮಾಡಬಹುದು. ಹಾಗೆ ಹತ್ತಿ ಬೆಳೆಯಲ್ಲಿ ಮುಖ್ಯವಾಗಿ ಏನಾಗ್ತಾ ಇದೆ ಅಂದ್ರೆ, ಅಲ್ಲಲ್ಲಿ ಸೊರಗಲಾರ ಅಂದ್ರೆ ಸೊರಗಿದ ಒಂದು ರೀತಿಯಲ್ಲಿ ಸ್ವಲ್ಪ ಒಣಗಿದು ಮತ್ತೆ ಎಲೆಗಳ ಸೊರಗಿದ ಒಂದು ರೀತಿಯಲ್ಲಿ ಕಾಣಿಸ್ತಾ ಇದ್ದಾವೆ. ಈ ರೀತಿ ಒಂದು ಯಾಕೆ ಬರ್ತೈತಪ್ಪ ಅಂತಂದ್ರೆ, ನಾವು ಅದಕ್ಕೆ ಅತಿಯಾದ ಒಂದು ಮಳೆ ಅಥವಾ ಹಸಿ ಜಾಸ್ತಿ ಇರೋದ್ರಿಂದ ಈ ಒಂದು ರೋಗ ಕಳೆದ ಒಂದು 2 ವರ್ಷದಿಂದ ಅಲ್ಲಲ್ಲಿ ಕಾಣಿಸ್ತಾ ಇದೆ. ಅದಕ್ಕೆ ನಾವು ಹಸಿ ನಟೆ ರೋಗ ಅಥವಾ ಪ್ಯಾರಾವಿಲ್ಟ್ ಅಂತ ಕರಿತೀವಿ. ಇದರ ಒಂದು ಹತೋಟಿಗಾಗಿ ನಾವು ಏನ್ ಮಾಡ್ಬೇಕು, ಹೊಲದಲ್ಲಿ ನೀರು ನಿಲ್ಲದ ಹಾಗೆ ಕ್ರಮ ಕೈಗೊಳ್ಬೇಕು. ನಿಂತ ನೀರನ್ನು ಹೊರಹಾಕಿ 25 ಗ್ರಾಂ ಕಾಪರ್ ಆಕ್ಸಿಕ್ಲೋರೈಡ್ ಅಥವಾ 20 ಗ್ರಾಂ ಕಾರ್ಬನ್ ಡೈಜಿಮ್ ಅನ್ನ 100 ಗ್ರಾಂ ಯೂರಿಯಾ ಜೊತೆ ಸೇರಿಸಿ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಗಿಡದ ಬುಡಕ್ಕೆ ಹಾಕ್ಬೇಕಾಗತ್ತೆ, ಅಂದ್ರೆ ಡ್ರಂಚಿಂಗ್ ಮಾಡಬೇಕು. ಮತ್ತು ಈ ಹತ್ತಿಯಲ್ಲಿ ಸರ್ವೇ ಸಾಮಾನ್ಯವಾಗಿ ನಮಗೆ ಕೆಂಪು ರೋಗ, ಇಟ್ಟಂಗಿ ರೋಗ ಅಂತ ಏನು ಹೇಳ್ತಾ ಇರ್ತೀವ, ಎಲೆ ಕೆಂಪಾಗುವಿಕೆಯನ್ನ ಹತೋಟಿ ಮಾಡ್ಲಿಕ್ಕೆ ನಾವು ಒಂದು ಹೂವಾಡುವ ಹಂತದಲ್ಲಿ ಆಗ್ಲಿ, ಕಾಯಿ ಕಟ್ಟುವ ಹಂತದಲ್ಲಿ ಮತ್ತು ಕಾಯಿ ಬಲಿಯುವ ಹಂತದಲ್ಲಿ ನಾವು 10 ಗ್ರಾಂ ನೈಂಟಿನಾಲ್ ಮತ್ತು 10 ಗ್ರಾಂ ಮ್ಯಾಗ್ನೀಸಿಯಂ ಸಲ್ಫೇಟ್ ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡ್ಬೇಕು. ರೈತ ಬಾಂಧವರೇ, ಈ ಒಂದು ಮ್ಯಾಗ್ನೀಸಿಯಂ ಸಲ್ಫೇಟ್ ಮತ್ತು 19-19 ಮೂರು ಸಲ ನಾವು ಸಿಂಪರಣೆ ಮಾಡ್ಬೇಕು, ಹೂವಾಡುವ ಹಂತದಲ್ಲಿ, ಕಾಯಿ ಕಟ್ಟುವ ಹಂತದಲ್ಲಿ, ಕಾಯಿ ಬಲಿಯುವ ಹಂತದಲ್ಲಿ. ಸೊ ಈ ರೀತಿ ಒಂದು ಸಿಂಪರಣೆ ಮಾಡುವುದರಿಂದ ಎಲೆ ಕೆಂಪಾಗುವಿಕೆಯನ್ನ ನಾವು ತಡೆಗಟ್ಟಬಹುದು. ಹಾಗೇನೆ ತಮ್ಮ ಬೆಳೆ ಈಗ ಸುಮಾರು 3 ತಿಂಗಳದ ಒಂದು ಬೆಳೆ ಆಗಿತ್ತಪ್ಪ ಅಂತಂದ್ರೆ, ನಾವು ಅಲ್ಲಿ ಮೇಲು ಗೊಬ್ಬರವಾಗಿ ಪ್ರತಿ ಎಕರೆಗೆ 35 kg ಯೂರಿಯಾ ಮತ್ತು 15 kg ಪೊಟ್ಯಾಶ್ ರಸಗೊಬ್ಬರಗಳನ್ನ ಕೊಡ್ಬೇಕಾಗತ್ತೆ. ಆಮೇಲೆ ಈಗ ತೊಗರಿ ಬೆಳೆಯಲ್ಲಿ ಇಲ್ಲಿ ಸಹ ಅತಿಯಾದ ಒಂದು ತೇವಾಂಶದಿಂದ ಕಾಂಡ ಮಚ್ಚೆ ರೋಗ ಏನರ ಕಂಡು ಬರ್ತಿತ್ತಂದ್ರೆ ಅದರ ಹತೋಟಿಗಾಗಿ ನಾವು 2 ಗ್ರಾಂ ಮೆಟಲಾಕ್ಸಿಲ್ MZ ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಒಂದು ಕಾಂಡದ ಭಾಗಕ್ಕೆ ನಾವು ಸಿಂಪರಣೆಯನ್ನ ಮಾಡಬೇಕು. ಮತ್ತು ಬೇರೆ ಕೊಳೆ ರೋಗ, ಸಿಡಿ ರೋಗ ಇದರ ಒಂದು ನಿರ್ಮಾಣಿಗಾಗಿಯೂ ಸಹ ನಾವು 2 ಗ್ರಾಂ ಕಾರ್ಬನ್ಡೈಸಿಂ 50 WP ರೂಪದಲ್ಲಿರುವುದರಿಂದ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಮಣ್ಣಿನಲ್ಲಿ ಬೆರೆಸಬೇಕಾಗತ್ತೆ, ಅಂದ್ರೆ ಡ್ರೆಂಚಿಂಗ್ ಮಾಡಬೇಕು. ಹಾಗೆ ಗೊಡ್ಡು ರೋಗ ಕಂಡು ಬಂತಂದ್ರೆ ಅಂತ ಗಿಡಗಳನ್ನ ನಾವು ಕಿತ್ತಿ ಹೊರಗಡೆ ತಂದು ನಾಶಪಡಿಸಬೇಕಾಗತ್ತೆ. ಇಲ್ಲಾಂತಂದ್ರೆ ಅದು ಒಂದು ಗಿಡದಿಂದ ಇನ್ನೊಂದು ಗಿಡ ಮತ್ತು ತಮ್ಮ ಹೊಲವನ್ನೆಲ್ಲ ಆವರಿಸುವ ಒಂದು ಸಾಧ್ಯತೆಗಳಿರ್ತವೆ. ಮತ್ತು ಒಂದು ಮುಂಜಾಗ್ರತೆ ಕ್ರಮವಾಗಿ ಅದಕ್ಕೆ ನಾವು 1 ml ಸ್ಪೈರೋಮೆಸಿಸಿನ್ 39.5 SC ರೂಪದಲ್ಲಿರುವುದನ್ನ ಅಥವಾ 0.5 ml ಮಿಲ್ಬೆಮೆಕ್ಟಿನ್ 10 EC ರೂಪದಲ್ಲಿರುವುದನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಕೈಗೊಳ್ಬೇಕು. ಹಾಗೇನೆ ಈ ತೊಗರಿ ಬೆಳೆಯಲ್ಲಿ ನಮಗೆ ಒಂದು 50 ದಿವಸದ ಬೆಳೆ ಇತ್ತಪ್ಪ ಅಂತಂದ್ರೆ ಅದಕ್ಕೆ ನಾವು ಮೇಲ್ಭಾಗದ 5-6 cm ಕುಡಿಯನ್ನ ಚುಬ್ಬೇಕು. ಚೂಟಿದ ನಂತರ 10 ಗ್ರಾಂ 19 ಸಿಂಪರಣೆ ಮಾಡುವುದರಿಂದ ನಮಗೆ ಹೆಚ್ಚಿನ ಕವಲೊಡೆದು ಕಾಯಿಗಳ ಸಂಖ್ಯೆ ಜಾಸ್ತಿಯಾಗಿ ಒಳ್ಳೆ ಇಳುವರಿ ಬರಲಿಕ್ಕೆ ಸಹಕಾರಿ ಆಗ್ತೈತಿ. ಹಾಗೇನೆ ಶೇಂಗಾ ಒಂದು ಬೆಳೆಯಲ್ಲಿ ನಮ್ಗೆ ಸ್ಪೋಡಾಪ್ಟರ್ ಒಂದು ಕೀಡೆ ಏನಾದ್ರೂ ಕಾಣಿಸ್ಕೊಂತಂದ್ರೆ ಅದಕ್ಕೆ 4 ಗ್ರಾಂ ಮೆಟರೈಜಮ್ ರಿಲೇ ಅಥವಾ 0.2 ಗ್ರಾಂ ಇಮಾಮೆಕ್ಟಿನ್ ಬಂಜೆಟ್ 5 SD ರೂಪದಲ್ಲಿರುವುದರನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಕೈಗೊಳ್ಬೇಕು. ಹಾಗೆ ಮೇಲುಗೊಬ್ಬರವಾಗಿ ನಾವು ಎಕರೆಗೆ 5 kg ಸಾರಜನಕವನ್ನು ಕೊಡಬೇಕು. ಆಮೇಲೆ ಸ್ವಲ್ಪ ಜಾಸ್ತಿ ಮಳೆ ಬಂತಂದ್ರೆ ನೀರು ನಿಲ್ಲದ ಹಾಗೆ ಇಳಿಜಾರಿನ ಪ್ರದೇಶದಲ್ಲಿ ಮುಖ್ಯವಾಗಿ ಅಲ್ಲಿ ನೀರು ನಿಲ್ಲದಂತೆ ನೋಡ್ಕೋಬೇಕು. ಹಾಗೆ ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಟ್ರೈಕೋಡರ್ಮಾವನ್ನ ಸಾವಯವ ಗೊಬ್ಬರದಲ್ಲಿ ಕೊಟ್ರೆ ಈ ಒಂದು ಕಾಂಡ ಕೊಳೆ ರೋಗ ಅಥವಾ ಬೀಜ ಕೊಳೆ ರೋಗದಿಂದ ನಾವು ಕಾಪಾಡ್ಕೊಳ್ಬಹುದು. ಮತ್ತು ಈ ತರಕಾರಿಗಳಲ್ಲಿ ಮುಖ್ಯವಾಗಿ ಮೆಣಸಿನಕಾಯಿಯಲ್ಲಿ ನಮ್ಗೆ ಏನಾಗುತ್ತೆ, ಹೂ ಬಿಡುವ ಒಂದು ಹಂತದಲ್ಲಿ 5 ml ನೆಫ್ಥಲಿನ್ ಎಸ್ಟಿಕ್ ಎಸಿಡ್ ಅನ್ನ 100 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಈ ರೀತಿ ಮಾಡುವುದರಿಂದ ಏನಾಗುತ್ತೆ, ಹೂವು ಮತ್ತು ಸಣ್ಣ ಸಣ್ಣ ಕಾಯಿ ಉದುರೋದನ್ನ ನಾವು ಕಂಟ್ರೋಲ್ ಮಾಡಬಹುದು. ಈ ಒಂದು ಸಿಂಪರಣೆಯಲ್ಲಿ ಮುಖ್ಯವಾಗಿ ನಾವು 5 ml ಗಿಂತ ಜಾಸ್ತಿ ಉಪಯೋಗ ಮಾಡಬಾರದು. ಹಾಗೆ ಸೂರ್ಯಕಾಂತಿಯಲ್ಲಿ ನಾವು ನೆಕ್ರೋಸಿಸ್ ರೋಗ ಕಂಡು ಬಂತಂದ್ರೆ ಅದನ್ನ ಕೂಡಲೇ ಕಿತ್ತಿ ಬೀಸಾಕ್ಬೇಕು, ಇಲ್ಲ ಸುಟ್ಟಾಕ್ಬೇಕು. ಅದು ಬೇಗನೆ ತಮ್ಮ ಹೊಲವನ್ನೆಲ್ಲ ಸ್ಪ್ರೆಡ್ ಆಗ್ತೈತಿ. ಸೊ ಅದಕ್ಕೆ ಮುಂಜಾಗ್ರತಾ ಕ್ರಮವಾಗಿ ನಾವು 0.25 ml ಇಮಿಡಾಕ್ರೋಪಿಲಿಡ್ ಅನ್ನ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬೇಕಾಗತ್ತೆ. ಇನ್ನು ಜಾನುವಾರುಗಳಿಗೆ ಬಂದ್ರೆ ಈ ಮಳೆಗಾಲದಲ್ಲಿ ನಮಗೆ ಏನಾಗುತ್ತೆ, ಕೆಲವೊಂದು ರೋಗಗಳು ಬರುವ ಸಾಧ್ಯತೆಗಳಿರ್ತವೆ. ಸೊ ಈ ಜಾನುವಾರುಗಳನ್ನಾಗ್ಲಿ ಕುರಿ ಅಥವಾ ಆಡುಗಳಿಗೆ ನಾವು ಚುಚ್ಚುಮದ್ದುಗಳನ್ನ ಹಾಕ್ಸ್ಬೇಕಾಗತ್ತೆ. ಸೊ ಇದರಿಂದ ಎಂಟಾರಾಕ್ಸ್ಮಿಯ ರೋಗಕ್ಕೆ ಅಥವಾ ಇನ್ನು ಇತರ ರೋಗಗಳಿಗೆ ತುತ್ತಾಗದಂತೆ ನಾವು ಕಾಪಾಡ್ಕೊಳ್ಬಹುದು. ರೈತ ಬಾಂಧವರೇ, ಇನ್ನೂ ತಮಗೆ ಹೆಚ್ಚಿನ ಒಂದು ಮಾಹಿತಿಗಾಗಿ ಮೇಘದೂತ್ ಮೊಬೈಲ್ ಆಪ್ ಅನ್ನ ನೋಡ್ರಿ. ಅದರಲ್ಲಿ ತಮಗೆ ಮುನ್ಸೂಚನೆ, ಮಳೆಯ ಮುನ್ಸೂಚನೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಕೃಷಿ ಸಲಹೆಗಳನ್ನು ತಮಗೆ ದೊರಕುತ್ತವೆ. ಇಷ್ಟು ಹೇಳಿ ನನ್ನ ಒಂದೆರಡು ಕೃಷಿ ಸಲಹೆಗಳಿಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ. ಭವಿಷ್ಯದ ಬಗೆಗೆ ಎಚ್ಚರ ಮೂಡಿಸಿ ಅವನ ಚಿಂತೆಯ ಹೊಡೆದೋಡಿಸುವ ಸಂದೇಶವಿದು ಬೇಗ ಸಂದೇಶವಿದು ಸಂದೇಶವಿದು ಘನ ಸಂದೇಶವಿದು ಘನ ಸಂದೇಶವಿದು. ಇದುವರೆಗೆ ಮೇಘ ಸಂದೇಶ ಹವಾಮಾನ ವರದಿ ಕೇಳ್ತೀರಿ. ಈಗ ಕೃಷಿ ಗೀತೆ. ಬಂದ ಬಂದ ನೇಗಿಲ ಯೋಗಿ ಬಂದ ಬಂದ ನೇಗಿಲ ಯೋಗಿ ಬಂದ ಬಂದ ನೇಗಿಲ ಯೋಗಿ ಬಂದ ಬಂದ ನೇಗಿಲ ಯೋಗಿ ಬಂದ ಬಂದ ನೇಗಿಲ ಯೋಗಿ ಬಂದ ಬಂದ ನೇಗಿಲ ಯೋಗಿ ಸರಿದಾರಿಗೆ ತರಲು ಅಸ್ಥಿರ ಬಾಳನ್ನು ಸುಸ್ಥಿರಗೊಳಿಸಲು ಭೂಮಿಯ ಬದುಕನ್ನು ಸರಿದಾರಿಗೆ ತರಲು ಅಸ್ಥಿರ ಬಾಳನ್ನು ಸುಸ್ಥಿರಗೊಳಿಸಲು ಬಂದ ಬಂದ ನೇಗಿಲ ಯೋಗಿ ಬಂದ ಬಂದ ನೇಗಿಲ ಯೋಗಿ ಬಂದ ಬಂದ ನೇಗಿಲ ಯೋಗಿ ಬಂದ ಬಂದ ನೇಗಿಲ ಯೋಗಿ ರಾಸಾಯನಿಕದ ಭ್ರಾಂತಿಯ ಅಳಿಸಲು ಸಾವಯವದ ಕ್ರಾಂತಿಯ ತರಲು ರಾಸಾಯನಿಕದ ಭ್ರಾಂತಿಯ ಅಳಿಸಲು ಸಾವಯವದ ಕ್ರಾಂತಿಯ ತರಲು ಬಂದ ಬಂದ ನೇಗಿಲ ಯೋಗಿ ಬಂದ ಬಂದ ನೇಗಿಲ ಯೋಗಿ ಬಂದ ಬಂದ ನೇಗಿಲ ಯೋಗಿ ಬಂದ ಬಂದ ನೇಗಿಲ ಯೋಗಿ ಕೃಷಿ ಗೀತೆಯನ್ನು ಕೇಳಿತೀರಿ. ಪೆಟ್ರೋಲ್ ಕ್ಷೀಣಿಸುತ್ತಿರುವ ಸಂಪನ್ಮೂಲ, ಬಳಸಿದಷ್ಟು ಉರಿದು ಹೋಗುತ್ತದೆ, ಅಪವ್ಯಯ ನಿಲ್ಲಿಸಿದರೆ ಮಾತ್ರ ಉಳಿಯುತ್ತದೆ. ತಿಳಿಯೋಣ ಇಂಧನ ಪೋಲು ಪ್ರಗತಿಯ ಸೋಲು, ವಿವೇಚನೆಯಿಂದ ಇಂಧನ ಬಳಸೋಣ. ಮದ್ಯಪಾನವ ಮಾಡಿ ಇದ್ದುದೆಲ್ಲವನಿಗೆ ಬಿದ್ದು ಬರುವವನ ಸದ್ದಡಗಿ, ಬಿದ್ದು ಬರುವವನ ಸದ್ದಡಗಿ ಸಂತಾನ, ಎದ್ದು ಹೋಗುವುದು ಸರ್ವಜ್ಞ ಸಂತಾನ, ಎದ್ದು ಹೋಗುವುದು ಸರ್ವಜ್ಞ ಸಂತಾನ, ಎದ್ದು